ಸ್ವಲ್ಪ ಇದರಿಂದ ಏನೇನು ತೊಂದರೆಗಳು ಆಗ್ತಾವ ಅನ್ನೋದೊಂದು ಸ್ವಲ್ಪ ನಾ ಡಿಗ್ರಿ ಓದೋದ್ರಿಂದ ಗೊದ್ದ ಆಗ್ಲಿಕ್ಕಾಯ್ತು. ಆಮೇಲೆ ಆರ್ಥಿಕ ಪರಿಸ್ಥಿತಿಯಿಂದನೂ ಸ್ವಲ್ಪ ಭಾಳ ತೊಂದರೆ ಆಗ್ಲಿಕ್ಕಾಯ್ತಿರಿ ಸರ್. ಹಿಂಗಾಗಿ ಇದಕ್ಕೇನಾದರೂ ಪರ್ಯಾಯ ಅದ ಏನು ಅಂತ ವಿಚಾರ ಮಾಡ್ಲಿಕ್ಕಾಯ್ತಿರಿ ಸರ್. ಅದಕ್ಕೆ 2006 ನನ್ನ ನೈಸರ್ಗಿಕ ಕೃಷಿ ಗುರುಗಳಾದಂಥ ಸುಭಾಷ್ ಪಾಳೇಕರ್ ಸರು ಇಲ್ಲಿ ಧಾರವಾಡ ಬಂದಿದ್ದಾರೆ ಸರ್, ಕಾರ್ಯಾಗಾರ ಇತ್ತು. ಅಲ್ಲಿ ಭಾಗಿಯಾಗಿದ್ದ ನಾ ಮೊದ್ಲಿದ್ದು. ಅಲ್ಲಿ ಎಲ್ಲ ತಿಳ್ಕೊಂಡ ಮೇಲೆ ಇನ್ನು ರಾಸಾಯನಿಕ ಬಿಡೋದು ಚಲೋ ಅನ್ನೋ ಒಂದು ವಿಚಾರದಿಂದ ಹೋದ್ರಿ ಸರ್. ನಮ್ದು ಒಟ್ಟು 12 ಸರ್. ಆಗ ನಮ್ಮ ತಂದೆಯವರು ಮಾಡ್ತಿದ್ರು. ಸ್ವಲ್ಪ ಅವ್ರಿಗೆ ನನಗೆ ವಾಗ್ವಾದ ಆತ, ಏ ನೀನು ಮಾಡ್ತೀವಿ ಹೋಗು, ಅದು ಇಷ್ಟು ಹಾಕ್ತೇವು ನಾವು, ಅದೇನು ಬರ್ತದೆ ಅಂತೇಳಿ. ಆದರೆ ಇಲ್ಲಿ ನಾನು ಸೈಂಟಿಫಿಕ್ ವಿಜ್ಞಾನ ಪ್ರಕಾರ ಏನದ ಅನ್ನೋದನ್ನ ತಿಳ್ಕೊಂಡು ಹೋಗಿದ್ದೆ. ಆಕಳದಿಂದ ಏನೇನದ, ಏನೇನು ಉಪಯೋಗ ಅದ ಎಲ್ಲ ಹೇಳಿದ್ರು ನಮ್ಮ ಗುರುಗಳು. ಅದ್ರ ಪ್ರಕಾರ ನೀ ಏನು ಮಾಡಬೇಡಪ್ಪ, ಅದು ಕೆಡ್ಲಿ ಬಿಡ್ಲಿ, 1 ಮೊದಲು ಮಾಡಿ ತೋರಿಸು ಅಂತ ಅಂದ್ರೆ ಸರ್ ನಮ್ಮ ತಂದೆಯವರು. 1 ಹ್ಞೂ ಅಂತ ಹೇಳಿ ಮಾಡಿದ. ಅವ್ರು ಎಲ್ಲ ಹಾಕಿ 1 15 20 ಟನ್ ತೆಗಿತಿದ್ರು ಕಬ್ಬು. ನಾ ಮಾಡಿದ ಮೇಲೆ 20 ಟನ್ ಮಾಡ್ತಿದ್ರು. ನಾ ನೈಸರ್ಗಿಕ ಕೃಷಿಯೇ ಮಾಡಿದ್ರ ಮೇಲೆ 25-30 ಬಂತ್ರಿ ಸರ್. ಆಗ ಸ್ವಲ್ಪ ನನ್ನ ಮೇಲೆ ಭರವಸೆ ಬರ್ಲಿಕ್ಕೈತಿ ನಮ್ಮ ತಂದೆಯವ್ರದ್ದು. ಏ ಇನ್ನು ಹಿಂಗಾದ್ರೆ ನಾ ಬೇಡ, ನಾ ಹಿಂದೆ ಸೇರ್ತೇನೆ, ಇನ್ನೇನ ಎಲ್ಲ ಮಾಡ್ಕೊಂಡು ಬಿಡ ಅಂತ ಅಂದ್ರೆ. ಇದರಿಂದ ನಾ ಎಲ್ಲ ಕೇವಲ ಒಂದೇ ಒಂದು ದೇಶ ಆಕಳಿಂದ ಇವತ್ತು 12 ಕಂಟ್ರೋಲ್ ಸರ್. ರೈತ ಬಾಂಧವರೇ, ಮುಖ್ಯವಾಗಿ ನಮ್ಮ ಈ ನೈಸರ್ಗಿಕ ಕೃಷಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ಈ ನೈಸರ್ಗಿಕ ಕೃಷಿಯ ಉಗಮ ಅನ್ನೋದು ನಮ್ಮ ಜಪಾನಿನ ರೈತರಾಗಿರ್ತಕ್ಕಂಥ ಮೆಸೊನೊಬು ಫುಕುಹೋಕ ಅವರು ನೈಸರ್ಗಿಕ ಪರಿಕಲ್ಪನೆಯನ್ನು 1 ರೆವಲ್ಯೂಷನ್ ಎಂಬ ಪುಸ್ತಕದ ಮೂಲಕ ಪರಿಚಯವನ್ನು ಮಾಡ್ತಾರೆ. ಅದ ನಂತರ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿಯ ನಂತರ ರಾಸಾಯನಿಕ ಬಳಕೆಯಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ಗಮನಿಸಿ ಸುಭಾಷ್ ಪಾಲೇಕರ್ ಅವರು ಈ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಯನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ರೈತರಿಗೆ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಈ ನೈಸರ್ಗಿಕ ಕೃಷಿಯನ್ನು ಅವರು ಎಲ್ರಿಗೂ ಇದನ್ನು ಪರಿಚಯ ಮಾಡಿಸಿಕೊಟ್ರು. ತಾವು ಸುಭಾಷ್ ಪಾಲೇಕರ್ ಅವರಿಂದ ಏನೆಲ್ಲ ಕಲ್ತ್ರಿ, ಯಾವ ರೀತಿ ನೈಸರ್ಗಿಕ ಕೃಷಿಯನ್ನು ಮಾಡೋದನ್ನು ತಾವು ಅವರಿಂದ ಕಲ್ತ್ಕೊಂಡ್ರಿ ಅಂತ? ಆಮೇಲೆ ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್ ಏನಾರ ಸರ್, ನನಗೆ ಮರಾಠಿ ಬರೋದ್ರಿಂದ ಡೈರೆಕ್ಟ್ ಅವ್ರ ಜೋಡಿ ಮಾತಾಡ್ತೀನಿ ಸರ್. ಈಗಾದರೂ ಸಹಿತ ಸರ್ ನನ್ನದಾಗ ಏನೋ ತೊಂದರೆ ಇದ್ರು ಅವ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಅಷ್ಟು ನಾ ಗುರುಗಳ ಜೋಡಿ ಇದ್ದದ ಕಾಂಟ್ಯಾಕ್ಟ್. ಅದು ಅಲ್ಲದೆ ನನ್ನ ಸೌಭಾಗ್ಯ ಅಂದ್ರೆ ಅವ್ರು ಮರಾಠಿಯಲ್ಲಿ ಬರೆದಂತ ಒಂದು ಟೊಮೆಟೊ ಮೇಲೆ ಒಂದು ಪುಸ್ತಕ ಬರೆದಾರೆ ಸರ್. ಟೊಮೆಟೊ ಹೆಂಗ್ ಹಚ್ಚಬೇಕು, ಏನು ಮಾಡ್ಬೇಕು ಅಂತ, ಅದನ್ನ ಮರಾಠಿದ ಅದನ್ನ ಕನ್ನಡಕ್ಕ ನಾ ಅನುವಾದ ಮಾಡುವ ಒಂದು ಸಾಹಸ ಕೈ ಹಾಕ್ಯನ್ ಸರ್ ಕೊಟ್ಟಾರ. ಹೌದ್ರ ಸರ್. ಆಮ್ಯಾಗೆ ಇನ್ನೊಂದು ನನಗೆ ಬರೀ ಹವ್ಯಾಸ, ಓದೋ ಹವ್ಯಾಸ, ತಿಳ್ಕೊಳ್ಳೋ ಹವ್ಯಾಸ ಬಹಳ ಸರ್. ಆಮ್ಯಾಗೆ ನಾನು ಸಾಹಿತಿನೂ ಹೌದು, ಕವಿನೂ ಹೌದು, ಎಲ್ಲಾ ರೀತಿಯಿಂದನೂ ನಾವು ಇದು ಮಾಡ್ತೇನೆ. ಸಂತೋಷ್, ತಾವು ತಮ್ಮ 12 ಯಾವ ರೀತಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡು ಯಾವೆಲ್ಲ ಬೆಳೆಗಳನ್ನು ಬೆಳೆದಿದ್ದೀರಿ, ಯಾವ ರೀತಿ ಕೃಷಿಯನ್ನು ಮಾಡ್ತಾ ಇದ್ದೀರಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ರಲ್ಲ ಸರ್? ನಮ್ದು 12 ಸರ್. ನಮ್ದು ಮುಖ್ಯ ಬೆಳೆ ಕಬ್ಬು, ಗೋಧಿ, ಸೋಯಾ ಅವರೆ, ಆಮ್ಯಾಗೆ ನೆಲಗಡಲೆ ಅಂದ್ರೆ ಶೇಂಗಾ. ಅದು ಅಲ್ಲದೆ ನಮ್ಮ ಮನೆಗೆ ಬೇಕಾಗುವಂತ ಕಾಯಿಪಲ್ಯನು ನಾವು ಬೆಳ್ಕೋತೇವೆ ಸರ್. ಆಮ್ಯಾಗೆ ನಮ್ಮ ಅಜ್ಜನವರು ಹಚ್ಚಿದಂತ ತೆಂಗಿನ ಗಿಡವರಿ, ಹುಂಚಿ ಗಿಡವ, ಇವೆಲ್ಲ ನಾವು ನೈಸರ್ಗಿಕ ಕೃಷಿಯೊಳಗನ ಸರ್. ಅಂದ್ರೆ ಗುರುಗಳ ಹೇಳಿದಂತ ಆ ಪಾಠದಿಂದ ನಾನು ಎಷ್ಟು ಆಗೇನಪ್ಪ ಅಂದ್ರೆ ಪ್ರಭಾವಿತ, ರಾಸಾಯನಿಕ ಇದ್ದ ಹಾಕಿದಾಗ ಬರ್ತದ ಅನ್ನೋದು ಇವತ್ತು ಶೂನ್ಯ ಆಗ್ಯದ ನನಗೆ. ಏನೂ ಇಲ್ಲ, ನಮ್ಮ ಗುರುಗಳು ಹೇಳ್ತಾರ್ರಿ, ಒಂದ ದೇಶಿ ಆಕಳ ಕಟ್ಟಿದ್ರೆ ಸಾಕು 30 ಕಂಟ್ರೋಲ್ ಮಾಡಬಹುದು ಅಂತ. ಅದಕ್ಕೆ ಸತ್ಯನೂ ಸಹಿತ ಸರ್. ಹಾ, ಇವತ್ತು ನಾನು ನೈಸರ್ಗಿಕ ಕೃಷಿಯನ್ನು ಕೈಗೊಂಡ ಏನೇನು ನಾವು ಹೊರಗಿನ ತರಂಗಿಲ್ಲ ಸರ್. ಏನು ನನ್ನ ಮನೆಯಲ್ಲಿ ವಸ್ತುಗಳು ಅವನ್ನು ತಗೊಂಡನ ಬಳಸಿಕೊಂಡು ನಾ ಕೃಷಿ ಮಾಡ್ತೀನಿ ಸರ್. ಈಗ ನೈಸರ್ಗಿಕ ಕೃಷಿಯಲ್ಲಿ ಅಂದ್ರೆ ಮುಖ್ಯವಾಗಿ ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡದೇ ನಾವು ನೈಸರ್ಗಿಕವಾಗಿ ಬೆಳೆತಕ್ಕಂಥದ್ದು ಒಂದು ಪದ್ಧತಿ. ತಾವು ತಮ್ಮ ಭೂಮಿಯನ್ನು ಸುರಕ್ಷಿತವಾಗಿಡಲು, ರಾಸಾಯನಿಕಗಳಿಂದ ಅದನ್ನು ಸಂರಕ್ಷಿಸಲು, ಪೋಷಕಾಂಶಗಳನ್ನು ತಮ್ಮ ಭೂಮಿಯಲ್ಲಿ ಹೆಚ್ಚು ಮಾಡಲು ಯಾವ ರೀತಿ ನೈಸರ್ಗಿಕ ಕ್ರಮಗಳನ್ನು ತಮ್ಮ ಭೂಮಿಯಲ್ಲಿ ತಾವು ಮಾಡ್ತಾ ಇದ್ದೀರಿ, ಯಾವ ರೀತಿ ಕೈಗೊಂಡಿದ್ದೀರಿ? ಮೊದಲೆದ್ದು ನೈಸರ್ಗಿಕ ಕೃಷಿ ಅಂದ್ರೆ ಒಂದು ರಥ ಇದ್ದಂಗೆ ಸರ್. ರಥಕ್ಕೆ 4 ಗಾಲಿ ಹೆಂಗೆ ಮಹತ್ವನು, ಅದೇ ರೀತಿ ಈ ನೈಸರ್ಗಿಕ ಕೃಷಿಗೂ 4 ಗಾಲಿಗಳು ಮಹತ್ವ ರೀ. ಯಾವ್ಯಾವಪ್ಪ ಅಂದ್ರೆ ಬೀಜಾಮೃತ, ಜೀವಾಮೃತ, ಮುಚ್ಚಿಗೆ ಮತ್ತು ವಾಪಸ ಅಂತ ಹೇಳ್ತೇವೆ ಸರ್. ಇವು 4 ಸರಿಯಾಗಿ ನಮ್ಮ ಕೃಷಿಯೊಳಗೆ ನಡೆದುವಪ್ಪ ಅಂದ್ರೆ ಅದರಿಂದ ನಮ್ಮ ಭೂಮಿ ಫಲವತ್ತನೂ ಆಗ್ತದೆ, ಆಮೇಲೆ ಸಂಪತ್ತು ಭರಿತವಾದಂಥ ನಾವು ಆಹಾರವನ್ನು ಬೆಳಿಬೋದು ಸರ್. ಇದನ್ನ ತೋರಿಸಿಕೊಟ್ಟವ್ರು ನನ್ನ ಗುರುಗಳು ಸರ್. ಅದಕ್ಕೆ ಮುಖ್ಯವಾಗಿ ನಮಗೆ ಒಂದು ಆಕಳು ಬೇಕು ಸರ್, ಜವಾರಿ ಆಕಳು. ಈಗ ತಾವು ಹೇಳಿದ್ರಿ ಒಂದು ನೈಸರ್ಗಿಕ ಕೃಷಿಯನ್ನು ನಾವು ಕೈಗೊಳ್ಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಬೀಜಾಮೃತ ಇರಬೇಕು, ಜೀವಾಮೃತ ಇರಬೇಕು, ಮುಚ್ಚಿಗೆ ಇರಬೇಕು, ಮತ್ತು ವಾಪಸಾ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ನೈಸರ್ಗಿಕ ಕೃಷಿಯನ್ನು ನಾವು ಯಶಸ್ವಿಯಾಗಿ ಕೈಗೊಳ್ಬೋದು ಅಂತ. ತಾವು ಮೊಟ್ಟ ಮೊದಲನೇದಾಗಿ ಈ ಬೀಜಾಮೃತವನ್ನು ಯಾವ ರೀತಿ ತಯಾರಿಸ್ಕೊಳ್ತೀರಿ, ಯಾವ ರೀತಿ ಅದನ್ನು ತಯಾರಿಸ್ಕೊಂಡು ತಮ್ಮ ಜಮೀನಿನಲ್ಲಿ ಈ ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೊಳ್ತೀರಿ ಅಂತ? ಯಾವುದೇ ಬೀಜ ಬಿತ್ತುಕ್ಕಿಂತ ಪೂರ್ವದೊಳಗೆ ಸರ್ ನಾವು ಬೀಜಾಮೃತ ಅಂತ ಮಾಡಬೇಕಾಗ್ತದೆ ಸರ್. ಯಾಕಂದ್ರೆ ಬೇರಿನ ಮುಖಾಂತರ, ಭೂಮಿಯ ಮುಖಾಂತರ ಬರುವಂತಹ ರೋಗಗಳನ್ನು, ಅದರೊಳಗಿರುವಂತಹ ಜೀವಾಣುಗಳು, ಅದನ್ನ ಸೈನಿಕನಂತೆ ಬೇರ್ ಬಾಜುಕ ಕೂತಿರ್ತದೆ ಅಂತ ಹೇಳ್ತಾರೆ ನಮ್ಮ ಗುರುಗಳ್ರಿ. ಒಟ್ಟೆ ಮ್ಯಾಲೆ ಬಿಡೋದಿಲ್ಲ ರೋಗಕಾರಕ ಸಿಲಿಂಡರ್ಗಳನ್ನು. ಅದಕ್ಕೆ ನಾವು ಬೀಜಾಮೃತವನ್ನು ಮಾಡಲೇಬೇಕು. ಅದು ನೀವು ಬೀಜನ ಬಿತ್ತರಿ ಅಥವಾ ಮೆಣಸಿನ ಗಿಡನ ಹಚ್ಚರಿ, ತಂಬಾಕು ಗಿಡನ ಹಚ್ಚರಿ, ಯಾವುದೋ ಹಚ್ಚರಿ, ಅದಕ್ಕೆ ನೀವು ಬೀಜಾಮೃತವನ್ನು ಮಾಡಬೇಕು. ಬೀಜಾಮೃತ ಹೆಂಗೆ ಮಾಡಬೇಕಪ್ಪ ಅಂದರೆ ನಾಳೆ ನಾವು ಬಿತ್ತದಂದ್ರೆ ಇವತ್ತು ಸಾಯಂಕಾಲ ಬೀಜದ ಪ್ರಮಾಣ ಮೇಲೆ ಸರ್, ಸಾಧಾರಣ ಒಂದು 20 ಲೀಟರ್ ನೀರು, 10 ಲೀಟರ್ ಗೋಮೂತ್ರ, 5 ಕಿಲೋ ಸಗಣ, 50 ಗ್ರಾಮ್ ಸುಣ್ಣದ ಹಳ್ಳ ಬೇಕು. ಇದರಿಂದ ಏನಾಗ್ತದೆ ಸರ್, ಪವರ್ಫುಲ್ ಆಗಿ ನಮ್ಮ ಬೀಜಕ್ಕೆ ಸಪೋರ್ಟ್ ಆಗ್ತದೆ ಸರ್. ಯಾವುದೇ ರೀತಿಯಿಂದ ರೋಗವನ್ನು ತರದ ಅದು ಈ ಬೆಳಿ ಇರೋ ತನಕ ಪವರ್ಫುಲ್ ಆಗ್ತದೆ ಸರ್. ಈಗ ಏನು ಮಾಡ್ಬೇಕು, ಇವತ್ತು ಸಂಜೆನಾಗ ನಾವು ರೀ ಇವನ್ನ ಗೋಮೂತ್ರ ಮತ್ತು ನೀರ ಮಿಕ್ಸ್ ಮಾಡ್ಬೇಕ್ರಿ ಸರ್. ಮಿಕ್ಸ್ ಮಾಡಿ ಸಗಣವನ್ನು ಏನು ಮಾಡಬೇಕು, ಒಂದು ಅಡ್ಡ ಕಟ್ಟಿಗೆ ಇಟ್ಟು ಅದ್ರೊಳಗೆ ಒಂದು ಅರಿವ್ಯಾಗ ತೆಳ್ಳಗಾನ ಅರಿವ್ಯಾಗ ಗಂಟು ಕಟ್ಟಿ ಇಳಿಬಿಡ್ಬೇಕ್ರಿ ಸರ್ ಇವತ್ತು ಸಂಜೆನಾಗ. ಆಮ್ಯಾಗ ಬ್ಯಾರೆ ಮಗ್ಗದೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಸುಣ್ಣವನ್ನು ಇಡಬೇಕಾಗ್ತದೆ ಸರ್. ಸುಣ್ಣನ ಹಾಕಬಾರ್ದಾಗ ಆಮ್ಯಾಗ ಬೆಳಗಿನ ಜಾವ ಅಂದ್ರೆ ಮರುದಿವಸ ಇವೇನು ನಾವು ಗೋಮೂತ್ರ ಮತ್ತು ನೀರು ಹಾಕಿರ್ತೇವಲ್ಲ ಆಮ್ಯಾಗ ಸಗಣ ಏನು ಗಂಟು ಕಟ್ಟಿರ್ತೇವೆ, ಗಂಟದಾಗಿಂದ ಸಗಣ ಎಲ್ಲ ಹೆಚ್ಚಿಗೆ ತೆಗಿಬೇಕ್ರಿ ಸರ್. ಎಲ್ಲ ಅದ್ರೊಳಗಿನ ರಸ ಆ ಗೋಮೂತ್ರ ಮತ್ತು ನೀರಿನೊಳಗೆ ಬೀಳ್ಬೇಕು. ಇದೆಲ್ಲ ಆದ್ಮೇಲೆ ನಾವು ಒಂದು ಮಗ್ಗಿನೊಳಗೆ ಸುಣ್ಣ ಹಾಕಿರ್ತೇವೆ ಸರ್, ತಿಳಿ ನೀರು ಬಂದಿರ್ತದ ಮೇಲೆ ಆ ತಿಳಿ ನೀರನ್ನು ಸಹಿತ ಅದ್ರೊಳಗೆ ಮಿಕ್ಸ್ ಮಾಡ್ಬೇಕಾಗ್ತದೆ ಮರುದಿವಸ. ಇವನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಿರುವುದು, ನೀವು ಬೇಕಾದ್ರೆ ಬೀಜ ಇದ್ರೆ ಬೀಜ ಎದ್ರಿ, ಆಮ್ಯಾಗ ಗಿಡ ಹಚ್ಚೋರಿದ್ರೆ ಗಿಡದ ಬೇರುಗಳನ್ನ ಎದ್ರಿ. ಇವನ್ನ ಎದ್ದು ನೀವು ಹಚ್ಚಿದ್ರಪ್ಪ ಅಂದ್ರೆ ನಿಮಗೆ ಏನೇನು ಹೊರಗಿಂದ ಹಾಕುವ ಅವಶ್ಯಕತೆ ಇಲ್ಲ. ಬಹಳ ಪವರ್ಫುಲ್ ರೀ ಸರ್ ಇದು, ಮಹತ್ವವಾದಂತ ಕೆಲಸ ರೀ ಇದು. ಯಾವುದೇ ಬೆಳೆಗೆ ನಾವು ಬೀಜಾಮೃತ ಮಾಡಲೇಬೇಕು. ಬೀಜಾಮೃತ ಮಾಡಿ ಬೆಳೆಗಳನ್ನ ನಾವು ಸಂರಕ್ಷಣೆಯನ್ನ ಕೈಗೊಳ್ಬಹುದು. ಆಮೇಲೆ ಆರ್ಥಿಕ ಸದೃಢತೆ ಬರ್ಲಿಕ್ಕೆ ಚಾಲು ಆಗ್ತದೆ ಸರ್. ಇವತ್ತು ನೀವು ಒಂದು ಎಕರೆದ್ ಮಾಡ್ಬೇಕಂದ್ರೆ ಸಾವಿರಾರು ಗಟ್ಟಲೆ ರೊಕ್ಕ ಹಾಕ್ಬೇಕಾಗ್ತದೆ. ನಾ ಇದಕ್ಕೆ ಏನು ಹಾಕಂಗಿಲ್ಲ. ಆಮ್ಯಾಗ ಇನ್ನೊಂದು ಇಲ್ಲಿ ಮಾನ್ಯ ಭಾರತದ ಪ್ರಧಾನಿಗಳಾದಂತ ಮೋದಿಜಿ ಅವರು ಕನಸಿನ ಕೂಸಾಗಿ ಬೆಳೀಲಿಕ್ಕತ್ತದ. ಅವರಿಗೆ ಏನಾಗಿದಪ್ಪ ಅಂದ್ರೆ ಈ ರಾಸಾಯನಿಕದಿಂದ ಎಷ್ಟು ರೋಗಗಳು ಬರ್ಲಿತ್ತ ಅನ್ನೋದು ವಿಚಾರ ಮಾಡ್ಲಿತ್ತಾರೆ ಸರ್. ಅದ್ರ ವಿರುದ್ಧ ಹೋರಾಡಬೇಕಾಗಿದೆ ಈಗ. ಇವತ್ತು ರೈತರಿಂದನೇ ಅದು ಸಾಧ್ಯ, ಯಾಕಂದ್ರೆ ಅವರ ಎಲ್ಲ ಬೆಳೆಯವರು ಆಹಾರ ಕೋಟಿಗಟ್ಟಲೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದ್ರೆ ತಿಂದ್ರೆ ಹೊಟ್ಟೆ ತುಂಬುದಲ್ ಸರ್, ಆಹಾರನ್ನ ತಿನ್ಬೇಕಾಗ್ತದೆ. ಆದ್ರೆ ಎಂತ ಆಹಾರ, ರೋಗ ಮುಕ್ತ ಆಹಾರ. ರೋಗ ಮುಕ್ತ ಆಹಾರ ಬೆಳಿಬೇಕಾದ್ರೆ ನಮ್ಮಲ್ಲಿ ರೋಗ ಮುಕ್ತ ಭೂಮಿ ಬೇಕು. ರೋಗ ಮುಕ್ತ ಭೂಮಿಯಿಂದ ರೋಗ ಮುಕ್ತ ಆಹಾರ ತಯಾರಾಗಿ ಅದನ್ನ ನಾವು ತಿಂದೀವಿ ಅಂದ್ರೆ ಸದೃಢವಾದಂತ ಸಮಾಜ, ಸದೃಢವಾದಂತಹ ದೇಶ ತಯಾರಾತಪ್ಪ ಅಂದ್ರೆ ನಾವು ಏನ್ ಬೇಕಾದ ಮಾಡ್ಲಿಕ್ಕೂ ಸಿದ್ಧ ಇರುವಂತ ಮನಸ್ಸು ಬರ್ತದೆ ಸರ್. ಜೀವಾಮೃತವನ್ನ ಯಾವ ರೀತಿ ತಯಾರ ಮಾಡ್ಕೋ? ಬೀಜ ಹಾಕಿದ ನಂತರ ಜೀವಾಮೃತ ಒಳಗೆ ಎರಡ್ ತರ ಅದರಿ, ಒಂದು ಘನ ಜೀವಾಮೃತ, ಇನ್ನೊಂದು ದ್ರವ ಜೀವಾಮೃತ ಅಂತ ಹೇಳಿ ಸರ್. ಮೊದ್ಲೆದ್ದ ಘನ ಜೀವಾಮೃತ ಅಂತ ಬರ್ತದೆ. ಈಗೇನ ನಮ್ಮ ರಾಸಾಯನಿಕ ಕೃಷಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಡಿ ಎ ಪಿ ಹಾಕ್ತಾರಲ್ರಿ, ಡಿ ಎ ಪಿ ಅಥವಾ 17:17, ಅದ್ರ ಬದಲಾಗಿ ನಾವು ಘನ ಜೀವಾಮೃತ ಅಂತ ಮಾಡ್ತೇವ್ರಿ ಸರ್. ಸಾಧಾರಣ ಒಂದ್ ಎಕರೆಕ ನಾವು ಹೇಳೋದಾದ್ರೆ ಒಂದು 10 ಬುಟ್ಟಿ ಸಗಣ್ರಿ, ಆಮ್ಯಾಗ 2 ಕಿಲೋ ಬೆಲ್ಲ, 2 ಕಿಲೋ ಯಾವುದೋ ದ್ವಿದಳ ಧಾನ್ಯದ ಹಿಟ್ಟು, ಆಮ್ಯಾಗ ಒಂದು ಬಗಸಿ ಒಡ್ಡಿನಾಗಿನ ಮಣ್ಣು. ಒಡ್ಡಿನಾಗೆ ಅಂದ್ರೆ ಗಿಡದ ಬುಡಕಿಂದನ ಬೇಕಾಗ್ತದೆ ಸರ್. ಅಂದ್ರೆ ಅಲ್ಲಿ ರಾಸಾಯನಿಕ ಸೋಂಕದಂತಹ ಭೂಮಿ ಇಲ್ಲ, ಅಥವಾ ಗುಡ್ಡೆ ಇತ್ತಪ್ಪ ಅಂದ್ರೆ ನಾವು ಗುತ್ತಿ ಮಣ್ಣು ಅಥವಾ ಇದ್ರ ಮಣ್ಣು ಅಂತೇವೆ ನೋಡ್ರಿ ಕೆಂಪು, ಅದನ್ನರೇ ಹಾಕ್ಬೋದು ಒಂದು ಬಗಸಿ. ಇವನ್ನೆಲ್ಲ ಹಾಕಿ ನೆಲ್ಲೊಳಗೆ ಕಲಸ್ಬೇಕಾಗ್ತದೆ ಸರ್, ಪೂರ್ನೆಲ್ಲ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆಗಿ ಉಂಡಿರೇ ಕಟ್ಟ್ರಿ, ಇಲ್ಲಾರ ನೀವು ಇವನು ಬಡಿತೀವಿ ನೋಡ್ರಿ ಗುಂಡು ಗುಂಡು, ಅವನರೇ ಇದು ಮಾಡ್ರಿ, ಅವನು ಮಾಡಿ ನೆಳ್ಳಾಗ ಒಣಗಿಸ್ಬೇಕು. ಒಣಗಿಸಿ ನಾವು ಇನ್ನೊಂದು ತಿಂಗಳದಪ್ಪ ಅಂದ್ರೆ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ನಾವು ಬೀಜದ ಜೊತೆಗೆರೆ ಬಿತ್ತರಿ, ಇಲ್ಲಾರ ಮುಂದೆ ಹೋಗಿ ಒಕ್ಕೋತ್ ಹೋಗ್ರಿ ಸರ್. ಇದನ್ನು ಮಾಡ್ಬೋದು ಸರ್. ಇದನ್ನು ಮಾಡೋದ್ರಿಂದ ನಿಮ್ದು ಅರ್ಧ ನೆಲ ಪವರ್ಫುಲ್ ಆಗ್ತದೆ ಸರ್. ಮೊದ್ಲೆದ್ದು ಇದು ಘನ ಜೀವಾಮೃತ. ಇದು ಹಾಕಿದ ಒಂದು ತಿಂಗಳ ಮೇಲೆ ನಾವು ದ್ರವ ಜೀವಾಮೃತ ಅಂತ ಮಾಡ್ತೇವೆ ಸರ್. ದ್ರವ ಜೀವಾಮೃತ ಯಾವ ತರ ಮಾಡ್ಕೋತೀರಿ? ಅದನ್ನ ಒಂದ್ ಎಕರೆಕ್ರಿ ಸರ್. ಈಗ ಎಷ್ಟೋ ಜನ ಹೇಳ್ತಾರ ನಾವು ನಾಲ್ಕು ಟ್ರಾಲಿ ಗೊಬ್ಬರ ಹಾಕಿದ, ನಾ 10 ಬಂಡಿ ಗೊಬ್ಬರ ಹಾಕಿದ, ಏನು ಬೇಡ್ರಿ ಸರ್. ಭೂಮಿಗೆ ಏನು ಬೇಕಾಗಿದಪ್ಪ ಅಂದ್ರೆ ನಾವು ಜೀವಾಣುಗಳನ್ನ ಪವರ್ಫುಲ್ ಮಾಡ್ಬೇಕಾಗಿದೆ. ಜೀವಾಮೃತ ಅಂದ್ರೆ ಇದು ಗೊಬ್ಬರ ಅಲ್ರಿ, ಮೊದಲನೇ ತಿಳ್ಕೊಬೇಕು ರೈತರು. ಇದು ಹೆಪ್ಪ. ಈಗ ಹೆಂಗ ಒಂದು ಬ್ಯಾರಲ್ ಹಾಲಿಗೆ ಒಂದ್ ಚಮಚ ಬರೇ ನಾವು ಮೊಸರು ಹಾಕಿದ ಮೇಲೆ ಇಡೀ ಆ ಬ್ಯಾರಲ್ ಎಲ್ಲ ಮೊಸರಾಗ್ತದೆ. ಆ ರೀತಿ ನಾವು ಜೀವಾಮೃತವನ್ನು ಹಾಕ್ಬೇಕಾಗ್ತದೆ. ದ್ರವ ಜೀವಾಮೃತ ಅಂದ್ರೆ ಅದನ್ನ ಯಾವ ತರ ಮಾಡೋದಂತ ಹೇಳಿಲ್ಲ. 200 ಲೀಟರ್ ನೀರು ತಗೋಬೇಕ್ರಿ. ಆಮ್ಯಾಗ 10 ಕಿಲೋ ಸಗಣ, 2 ಕಿಲೋ ಬೆಲ್ಲ, 2 ಕಿಲೋ ಹಿಟ್ಟ, ಆಮ್ಯಾಗ ಗೋಮೂತ್ರ ಒಂದ್ 10 ಲೀಟರ್ ರೀ, ಆಮ್ಯಾಗ ಒಂದ್ ಬಗಸಿ ಮಣ್ಣು. ಇವನ್ನೆಲ್ಲ ಮೊದಲು ಕಲಿಸ್ಕೋಬೇಕ್ರಿ. ಎಲ್ಲ ಬ್ಯಾರಲ್ದಾಗ ಇವನ್ನೆಲ್ಲ ಹಾಕಿ ಕಲಿಸಿಕೊಂಡ ಹಿಂದಿಂದ ಉಳಿದ ಏನ್ ಖಾಲಿ ಇರ್ತದ ಅದ್ ನೀರ್ ತುಂಬಿ ಬಿಡ್ಬೇಕ್ರಿ. ಆಮ್ಯಾಗ ದ್ವಿದಳ ಧಾನ್ಯ ನಿಮಗ್ ಪವರ್ಫುಲ್ ಬೇಕಪ್ಪ ಅಂದ್ರ ಚವಳಿದರೆ ಹಾಕ್ರಿ. ಎರಡನೇದ್ದು ಬೇಕಂದ್ರೆ ಕಡ್ಲಿ, ತೊಗರಿ, ಆಮ್ಯಾಗ ಅಲಸಂದಿ, ಉದ್ದ, ಇದ್ರೊಳಗೆ ನಿಮ್ದು ಯಾವ್ದು ಸಿಗ್ತದ ಅದನ್ನ ಹಾಕ್ರಿ ಸರ್. ಇದ ಅಂತಲ್ಲ, ಎರಡು ಮಾತ್ರ ಬಿಡ್ಬೇಕಾಗ್ತದ ಅವ್ನ ಎಣ್ಣೆ ಪದಾರ್ಥ ಆದ್ರಿಂದ. ಶೇಂಗಾದೊಂದು, ಆಮ್ಯಾಗ ಸೋಯಾಬೀನ್, ಇವು ಎರಡು ಬಿಟ್ಟು ನೀವು ಬೆಕ್ಕದ್ದು ಹಾಕ್ಬೋದು ಸರ್. ಆಮ್ಯಾಗ ಇದನ್ನ ಆದ್ಮೇಲೆ ಒಂದ್ ಬಗಸಿ ಅದ್ರೊಳಗೆ ಮಣ್ಣು ಹಾಕ್ಬೇಕು ಸರ್. ಜೀವಾಣು ಮಣ್ಣ ಯುಕ್ತ ಮಣ್ಣು ಅಂತ ಹೇಳ್ತೇವೆ ಸರ್. ರೋಗ ರಹಿತ ಮಣ್ಣು ಅದು. ಯಾಕಂದ್ರೆ ಅದ್ರೊಳಗೆ ಜೀವಾಣುಗಳು ಡಬಲ್ ಆಗಲಿಕ್ಕೆ ಪ್ರಯತ್ನ ಆಗ್ತದೆ ಸರ್. ಅವೆಲ್ಲ ನಮ್ಮ ಭೂಮಿಗೆ ಹೋದ್ವು ಅಂದ್ರೆ ನಿಮ್ಮ ಭೂಮಿ ತಾಕತ್ತನೂ ಆಗ್ತದೆ, ಅಲ್ಲಿ ಬೆಳೆದಂತ ನಿಮ್ಮ ಬೆಳೆನೂ ಸಹಿತ ತಾಕತ್ ಆಗ್ತದೆ ಸರ್. ದಿವಸದಾಗ 3 ಸಲ ತಿರುಗಬೇಕು ಎಡದಿಂದ ಬಲಕ್ಕೆ. ನಾವು ಹೆಂಗೆ ಪ್ರದಕ್ಷಿಣೆ ಹಾಕ್ತೇವೆ ಅಥವಾ ಗಡಿಯಾಳ ಯಾವ ರೀತಿ ತಿರುಗುತ್ತದ ಮುಳ್ಳ ಆ ರೀತಿ. ಆಮ್ಯಾಗ ಇದನ್ನ 4 ರಿಂದ 7 ದಿವಸದೊಳಗೆ ನೀರು ಜೋಡಿ ಬಿಟ್ಟರೆ ಬಹಳ ಪವರ್ಫುಲ್ ಸರ್. ದ್ರವ ಜೀವಾಮೃತವನ್ನು ಮಾಡಿಕೊಂಡು ಬೆಳೆಗಳ ಸಂರಕ್ಷಣೆಯನ್ನು ನಾವು ಮಾಡ್ತೇವೆ ಸರ್. ಅದು ಒಂದ ಸಾಲ ಹೋಗಲಿ ಅರ್ಧ ಸಾಲ ಹೋಗಲಿ ನೀರು ಹಾಯಿಸುವಾಗ. ಹೌದು. ಆಮ್ಯಾಗ ಇದೆಲ್ಲ ಆದ್ಮೇಲೆ ಏ ಇಲ್ರಿ ಸರ್ ಇದು ಬ್ಯಾರಲ್ ತರ್ಲಿಕ್ಕೂ ತ್ರಾಸ ಆಗ್ತದೆ ಅನ್ನೋರಿಗೆ ಸಹಿತ ನಾವು ಸರಳ ವಿಧಾನ ಏನಪ್ಪ ಅಂದ್ರೆ ಘನ ಜೀವಾಮೃತ ಮಾಡೋದನ್ಕ ಹೇಳೇನ್ ಸರ್. ಅದನ್ನ ಈಗ ಉಳ್ಳಾಗಡ್ಡಿ ಚೀಲ ಅಥವಾ ಬಳ್ಳುಳ್ಳಿ ಚೀಲ ಬಂದ ನೋಡ್ರಿ ಜಾಳಗಿ ಜಾಳಗಿ, ಅದ್ರೊಳಗೆ ಘನ ಜೀವಾಮೃತ ತುಂಬೋದ್ರಿ. ಟೀ ಬುಡಕ್ಕೆ ಒಗದ್ ಬಿಡು. ಎಷ್ಟು ಬೇಕಪ್ಪ ಅಂದ್ರೆ 1 ಎಕರೆಗೆ 1 ತಿಂಗಳಿಗೆ ಬರೀ 10 ಕಿಲೋ ಸಗಣಿ ಸಾಕು ಸರ್. ಸರ್ ಯಾಕಂದ್ರೆ ಅದರಲ್ಲಿರುವಂತಹ ಜೀವಾಣುಗಳು ಬಹಳ ಪವರ್ಫುಲ್ ರೀ ಸರ್. ಭೂಮಿಯನ್ನು ಸದೃಢ ಮಾಡುವಂತ ತಾಕತ್ ಇದ್ರಾಗಂದ್ರೆ ಜವಾರಿ ಆಕಳ ಗೋಮೂತ್ರ ಮತ್ತ ಸಗಣದೊಳಗೆ ಸರ್. ಒಂದ್ ಹನಿ ಜೀವಾಮೃತದೊಳಗ 300 ರಿಂದ 500 ಕೋಟಿ ಜೀವಾಣುಗಳು ರೀ ಸರ್. ಪ್ರತಿ 20 ಮಿನಿಟ್ ಡಬಲ್ ಆಗ್ತಾವ ಅಂದ್ರೆ 24 ತಾಸು ಕೋಟಿ ಗಟ್ಲೆ ಸರ್. ಅವೆಲ್ಲ ನಮ್ಮ ಭೂಮಿಗೆ ಹೋದ್ ಅಂದ್ರೆ ಭೂಮಿ ಯಾಕೆ ತಾಕತ್ತಾಗೋದಿಲ್ಲ ಬರ್ತದೆ ಸರ್. ಇಷ್ಟು ನಾವು ಮಾಡೋದ್ರಿಂದ ನೀವು ಹೊರಗಿಂದ ಹಾಕುವ ಅವಶ್ಯಕತೆ ಏನು ಇಲ್ಲ. ತುಂಬಾ ಸಂತೋಷ. ಈಗ ತಾವು ಈ ಜೀವಾಮೃತನ ಹೇಳ್ಕೊಟ್ಟು ಬೀಜಾಮೃತ ಹೇಳಿದ್ರಿ, ಹಾಗೇನೆ ತಾವು ಹೇಳ್ತಾ ಇದ್ರಿ ಈ ಮಲ್ಚಿಂಗ್ ಮುಚ್ಚಿಗೆ ಅಂದ್ರೆ ಹೊದಿಕೆಯನ್ನ ಹಾಕೋದ್ರಿಂದನೂ ಸಹ ನಾವು ನೈಸರ್ಗಿಕ ಕೃಷಿಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದ ಅಂತ. ಈ ಮಲ್ಚಿಂಗ್ ಅನ್ನ ಯಾವ ರೀತಿ ತಾವು ಸರ್ ಎಸ್ಪೆಷಲಿ ನೀವು ಕಬ್ಬಿನವ್ರದ್ದು ಹೇಳ್ಬೇಕಂದ್ರೆ ಸರ್ ಕಬ್ಬಿಗೆ ಕಂಪಲ್ಸರಿ ನಾವು ಮಲ್ಚಿಂಗ್ ಮಾಡ್ಲೇಬೇಕು ಸರ್. ಮೊದ್ಲೆದ್ದು ಕಸ ಕಡಿಮೆ ಆಗ್ತದೆ ಸರ್ ನಾವು ಮ್ಯಾಲೆ ಮಲ್ಚಿಂಗ್ ಅಂದ್ರೆ ಮುಚ್ಚಿಗೆ ಮಾಡೋದ್ರಿಂದ. ಎರಡನೇದ್ದು ನೀರು ಉಳಿತಾಯ ಆಗ್ತದೆ. ಹೆಂಗೆ ನೀರು ಉಳಿತಾಯ ಆಗ್ತದಪ್ಪ ಅಂದ್ರೆ ವಿಜ್ಞಾನದ ಪ್ರಕಾರ ನಮ್ಮ ಹವಾದೊಳಗೆ 78% ನೀರು ಅದ ಸರ್. ಅದನ್ನ ಎಳೆದ ಭೂಮಿ ಕೊಡೋದು ಯಾವುದಪ್ಪ ಅಂದ್ರೆ ಮಿಷನ್ ಅಲ್ರಿ ಸರ್, ಒಣ ರೌದಿ ಕೊಡ್ತದೆ ಸರ್. ಅಂದ್ರೆ ಈ ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ಸಂರಕ್ಷಣೆ ಮತ್ತೆ ತೇವಾಂಶವನ್ನು ಹಿಡಿದಿಟ್ಕೋತದೆ ಸರ್. ಆಮ್ಯಾಗೆ ಇನ್ನೊಂದ್ರಿ ಸರ್ ಸಂಜಿನಾಗ 6 ರಿಂದ 6 ಗಂಟೆ ತನಕ ನಮ್ಮ ಭೂಮಿಯಲ್ಲಿ ಇರುವಂತ ಒಣ ರೌದಿ 1 ಕಿಲೋ ರೌದಿ 6 ಲೀಟರ್ ನೀರು ಹಿಡಿದಿಡ್ತದ ಅನ್ನುವಂತ ವಿಜ್ಞಾನ ಹೇಳ್ತದೆ ಸರ್. ಇದು ಕಾಯಂ ನಾವು ಅಲ್ಲಿ ಮಲ್ಚಿಂಗ್ ಮಾಡಿದೀವಿ ಅಂದ್ರೆ ನೀವು ಮಿಷನದಿಂದ ನೀರು ಹಾಯಿಸುವ ಪ್ರಮೇಯ ಬರೋದಲ್ರಿ. ಇಲ್ಲಿ 2-3 ತರದ ನಮ್ಮ ಶ್ರಮ ಉಳಿತದ. ಒಂದೇದ್ದು ನಿಮ್ಮ ಲೈಟ್ ಉಳಿತದ, ಎರಡನೇದ್ ನೀರು ಉಳಿತದ್ರಿ, ಮೂರನೇದ್ ನಿಮ್ ಶ್ರಮ ಉಳಿತದ. ಅಂದ್ರೆ ನೀವು ಅಲ್ಲಿ ಏನು ಹಾಕುವ ಅವಶ್ಯಕತೆನೇ ಇಲ್ಲ ಮುಚ್ಚಿಗೆ. ಆಮ್ಯಾಗೆ ಇಲ್ರಿ ನಮಗ ಆರ್ಥಿಕ ಭದ್ರತೆ ಇರುದಿಲ್ಲ. ಹೊದಿಕೆನ ಯಾವ ತರ ಹಾಕ್ತಿರಿ? 1 ವರ್ಷ 1 ಸಾಲಿಗೆ ನೀವು ಎಲ್ಲ ರೌದಿ ತುಂಬ್ರಿ. 1 ಸಾಲ ಖಾಲಿ ಬಿಡ್ರಿ. ಖಾಲಿ ಬಿಟ್ಟದನ್ನು ಹಂಗ ಬಿಡಬೇಡ್ರಿ. ಅದ್ರೊಳಗನೆ ನೀರ್ ಬಿಡ್ಬೇಕು, ರೌದಿ ಒಳಗೆ ನೀರ್ ಬಿಡಬೇಡ್ರಿ. ಅಂತರ ಬೇಸಾಯದಲ್ಲಿ ಏನ್ ಖಾಲಿ ಜಾಗ ಇರ್ತತೆ ಅಲ್ಲಿ ಹೊದಿಕೆ ಹಾಕ್ರಿ ಸರ್. ಆಮ್ಯಾಗ ಒಂದ್ ಸಾಲ ಹಂಗ ಬಿಡ್ರಿ, ಅದ್ರಲ್ಲೇನ ನೀರ್ ಬಿಡ್ರಿ, ಅಲ್ಲೇ ಜೀವಾಮೃತ ಬಿಡ್ರಿ. ಆಮ್ಯಾಗ ಇನ್ನೊಂದು ಅಲ್ಲಿ ಖಾಲಿ ನೆಲದಾಗನು ಸಹಿತ 4 ಫೂಟ್ಗೆ ಅಥವಾ 2 ಫೂಟ್ಗೆ ಒಂದೊಂದು ನೀವು ಮೆಣಸಿನ ಗಿಡ ಹಚ್ಚಬಹುದು, ಟೊಮೆಟೊ ಹಚ್ಚಬಹುದು, ಬದ್ನಿನೂ ಹಚ್ಚಬಹುದು. ಇದರಿಂದ ನಿಮ್ಗೆ ಆರ್ಥಿಕ ಭದ್ರತೆನೂ ಆಗ್ತದೆ ಸರ್. ಆಮ್ಯಾಗೆ ಜೀವಾಮೃತ ಸರಿಯಾಗಿ ಆಗ್ತದ. ಆಮ್ಯಾಗೆ ನಾವು ಎಷ್ಟು ಎಸ್ಪೆಷಲಿ ಕಬ್ಬಿಗೆ ಡಿಸ್ಟೆನ್ಸ್ ಎಷ್ಟು ಬಿಡ್ತೇವಲ್ಲ ಅಷ್ಟು ಕಬ್ಬು ಹೇಳ್ತದೆ ಸರ್. ಯಾವುದೇ ಬೆಳೆಯ ಬೇರ ನೀರನ್ನು ಎಷ್ಟು ಮುಂದೆ ಹುಡುಕೋತ್ ಹೋಗ್ತದಲ್ಲ ಅಷ್ಟು ಬೆಳೆ ಬರ್ತದೆ ಸರ್. ಇವತ್ತು ನಾವು ರೈತರು ಎಷ್ಟು ತಪ್ಪು ಮಾಡ್ತೇವಪ್ಪ ಅಂದ್ರೆ ನೀರನ್ನ ನಿಂದ್ರಿಸ್ತೇವೆ, ಮೊಣಕಾಲ ತನಕ ನಿಂದ್ರಿಸ್ತೇವೆ ಸರ್. ಅದು ತಪ್ಪು ಕಲ್ಪನೆ ಸರ್. ನೀರು ಭಾಳ ನಿಂದ್ರಿಸಬಾರ್ದು, ಹಸಿ ಇದ್ರೆ ಸಾಕು. ತೇವಾಂಶ ತೇವಾಂಶ ಭಾಳ ಮಹತ್ವ ಸರ್. ಅದ ವಾಪಸ ಅಂತ ಹೇಳ್ತೇವ್ರಿ ಸರ್. ಈ ವಾಪಸ ಇರೋದ್ರಿಂದ ನಿಮ್ಮ ಭೂಮಿ ಸದೃಢನೂ ಆಗ್ತದೆ. ಹಾ ಸರ್, ಅಂದ್ರೆ ಈ ವಾಪಸ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಭೂಮಿಯ ತೇವಾಂಶವನ್ನು ಕಾಪಾಡಿಕೊಳ್ತದೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಸಮಗ್ರವಾಗಿ ನಾವು ಬೆಳೆಯನ್ನ ಬೆಳಿಬಹುದು ಮಾಡಬಹುದು ಸರ್. ಆಮ್ಯಾಗ ಇನ್ನೊಂದೇನದ, ನೈಸರ್ಗಿಕ ಕೃಷಿ ಕೈಗೊಳ್ಳೋದ್ರಿಂದ ಮೊದಲೇ ನಿಮ್ದು ಆರ್ಥಿಕ ಭದ್ರತೆ ಚಾಲು ಆಗ್ತದೆ ಸರ್. ಯಾಕಂದ್ರೆ ಖರ್ಚು ಕಡಿಮೆ ಆಗ್ತದೆ, ನಿನ್ನ ಆದಾಯ ಹೆಚ್ಚಾಗ್ತದೆ. ತಾವು 12 ಎಕರೆ ಜಮೀನನ್ನ ತಾವು ಹೊಂದಿದ್ದೀರಿ. ಈ 12 ಎಕರೆಯಲ್ಲಿ ತಾವು ಹೇಳಿದಾಗೆ ಈ ಕಬ್ಬನ್ನ ಬೆಳೀತಾ ಇದ್ದೀನಿ ಅಂದ್ರೆ ಕಬ್ಬು 2 ಎಕರೆ ಹಾಕಿದಿರಿ? ಕಬ್ಬು ನಮ್ದು 2-3 ಎಕರೆ ಅಷ್ಟೇ ಇಟ್ಟಿರ್ತೀನಿ ಸರ್. ಉಳಿಕಿದೆಲ್ಲ ಯಾವ ತರ ಅದನ್ನ ಕೃಷಿಯನ್ನು ಮಾಡ್ತಾ ಇದ್ದೀವಿ? ನಾವು 5-6 ಫೂಟ್ ಇಟ್ಟಿರ್ತೀವಿ ಸರ್. ಆಮ್ಯಾಗ ಈಗ ಎಷ್ಟೋ ಜನ ಹೇಳ್ತಾರ್ರಿ ಈ ಕಬ್ಬಿಗೆ ಅಷ್ಟು ಟನ್ ಬೀಜ ಬೇಕು, ಇಷ್ಟ ತಪ್ಪು ಕಲ್ಪನೆ ಅದ ಸರ್. ಈಗ ನಾವು 5 ಫೂಟ ಅಥವಾ 6 ಫೂಟ್ ಇಟ್ಟ ಬೀಜದಿಂದ ಬೀಜಕ್ಕೆ 2 ಫೂಟ್ ಇಡ್ತೇವ್ರಿ ಸರ್. 2 ಫೂಟ ಒಂದಕ್ಕೆ ಕಣ್ಣು ಸರ್. ಇವತ್ತು ಎಷ್ಟೋ ಜನ ನಮಗೆ ಹುಚ್ಚುನು ಅಂದಾರ್ರಿ ಸರ್, ಆಜುಬಾಜು ಮಂದಿ ಎಲ್ಲ ತಲೆ ಕೆಟ್ಟದನು ಅಂದಾರ. ಖರೆ ನಾವು ಬೆಳಿದ್ ಎಷ್ಟಪ್ಪ ಅಂದ್ರೆ 1 ಎಕರೆಗೆ 50 ಟನ್ ತೆಗಿತಾನೆ ಸರ್ ಇಷ್ಟಾಗಿ. ಆಮ್ಯಾಗ ಅದು ಅಲ್ಲದ ಆ ಖಾಲಿ ನೆಲದಾಗಿಂದು ಸಹಿತ ನನಗೆ 2-4 ಲಕ್ಷ ರೂಪಾಯಿ ತೆಗಿತಾನೆ ಸರ್. ಯಾವ ತರ ಸೋಯಾಬೀನನ್ನು ಹಾಕ್ಬೋದು ರೀ, ಶೇಂಗಾ ಹಾಕ್ಬಹುದು, ಅಂತರ್ಬೇಸಾಯ ಸರ್. ಉಳ್ಳಾಗಡ್ಡಿನೂ ಹಚ್ಚಬಹುದು, ಮೆಣಸಿನ ಗಿಡ ಹಚ್ಚಬಹುದು, ಟೊಮೆಟೊ ಹಚ್ಚಬಹುದು, ಬದ್ನಿ ಹಚ್ಚಬಹುದು, ಆಮ್ಯಾಗ ಬಳ್ಳಿ ಜಾತಿಗೆ ಸೇರಿದಂತ ಹೀರಿಕಾಯಿ ಹಚ್ಚಬಹುದು, ಕುಂಬಳಕಾಯಿನೂ ಹಾಕ್ಬಹುದು. ನಿಮಗೆ ಯಾವ್ದು ಆದಾಯ ಬರ್ತದ ಅದನ್ನ ಹಾಕ್ಬಹುದು ಸರ್. ಈ ಕಬ್ಬಿನ ಜೊತೆಗೆ ಎಲ್ಲಾನು ಬರ್ತಾವ ಸರ್. 4-5 ತಿಂಗಳಿಗೆ ಇದು ನಿಮ್ಗೆ ಎಲ್ಲ ಕಟ್ ಆಗಿ ಸರ್. ಆಮ್ಯಾಗ ಅದನ್ನ ಅಲ್ಲೇ ಬಿಡ್ಬೇಕ್ರಿ ಸರ್. ಅದ್ರ ಶೇಷ ಏನ್ ಉಳಿತದಲ್ಲ ಅದನ್ನ ಹೊರಗೆ ತಂದು ಹಂಗಿಲ್ಲ. ಅದ್ ಬಹಳ ಮಹತ್ವ ಸರ್. ನಮ್ಮ ಮಲ್ಚಿಂಗ್ ಮಾಡೋದ್ರ ಮುಚ್ಚಿಗೆ ಮಾಡೋದ್ರಿಂದ ಎಷ್ಟು ಮಹತ್ವ ಅದ ಅನ್ನೋದು ಬಹಳ ಮಹತ್ವ ಸರ್. ನಿಮಗ್ ಕಡಿತನಕ ನೀವು ನೀರ್ ಎಷ್ಟು ಉಳಿತದ ಅನ್ನೋದ್ ಬೇಕಾದ್ರೆ ಲೆಕ್ಕ ಹಾಕಿಡ್ರಿ ನೀವು ಸರ್. ಈಗ ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ರಿ ಕಬ್ಬನ್ನ ಬೆಳೀತಾ ಇದ್ರಿ 2 ಎಕರೆ ತಮ್ಮ ಜಮೀನಿನಲ್ಲಿ, ಬಹಳ ಸಂತೋಷ. ಈಗ ಕಬ್ಬಿನಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ಈ ಗೊಣ್ಣೆ ಹುಳು, ಈ ಗೊಣ್ಣೆ ಹುಳು ನಿರ್ವಹಣೆಗೆ ತಾವು ಯಾವ ರೀತಿ ನೈಸರ್ಗಿಕವಾಗಿ ಕ್ರಮಗಳನ್ನು ಕೈಗೊಂಡಿದ್ರಿ, ಯಾವ ರೀತಿ ಅದನ್ನ ನಿಯಂತ್ರಣ ಮಾಡ್ತೀರಿ? ಹಾ ಸರ್, ಈಗ ಎಷ್ಟೋ ಜನ ನನಗೆ ಕಾಯಂ ಏನಿಲ್ಲ, ಒಂದು ದಿವಸಕ್ಕೆ ಕಮ್ಮಿ ಅಂದ್ರೂ 25 ಫೋನ್ ಬರ್ತಾವ ಸರ್. ಯಾಕೆ ಎಲ್ಲ ರೈತರಿಗೆ ಗೊತ್ತಾಗ್ಯದ ನಂದು ಏನ ಮಾಡ್ತೇನೆ ಏನಿಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಏನು 1,000 ಗಟ್ಟಲೆ ಖರ್ಚು ಮಾಡೇನ್ರಿ, 10,000 ಖರ್ಚು ಮಾಡೇನೆ, 5,000 ಖರ್ಚು ಮಾಡೇನಂತೇಳಿ. ನೀವು ಏನೂ ಹೊರಗಿಂದ ತಂದು ಹಾಕೋ ಅವಶ್ಯಕತೆ ಇಲ್ಲ, ಅಷ್ಟು ಪವರ್ಫುಲ್ ನಮ್ಮಲ್ಲೇ ನಾವು ಬೆಳೆಯೊಳಗನ. ಯಾವ ತರ ಮಾಡ್ತೀರಿ? ಈಗ ನಾ 1 ಎಕರೆ ಹೇಳ್ಬೇಕಂದ್ರೆ ಸರ್, ನಿಮ್ಗೆ 1 ಬ್ಯಾರಲ್ ನೀರ್ರಿ ಅಂದ್ರೆ ಸಾಧಾರಣ 200 ಲೀಟರ್ ನೀರ, ಅದಕ್ಕೆ ಬರೀ 20 ಗ್ರಾಮ್ ಕಲ್ಲಿಂಗ್ ಹಿಂಗ್, ಹಾ ಅಷ್ಟ ಪವರ್ಫುಲ್ ನಮ್ಮ ಅಡಿಗೆಯಲ್ಲಿ ಬಳಸುವಂತ ಪುಡಿ ಹಿಂಗಲ್ಲ, ಕಲ್ಲಿಂಗ್ ಸಿಗ್ತದೆ ಸರ್. ಅದು ಆಯುರ್ವೇದಿಕ್ ಅಂಗಡಿಯಾಗ ಸಿಗ್ತದೆ ಕಲ್ಲಿಂಗ್ ಅಂದ್ರೆ ಕೊಡ್ತಾರ. ಅದನ್ನ ತಂದು ಕೈಲಿ ಜಜ್ರಿ, ದಯಮಾಡಿ ಮಿಕ್ಸರ್ದಾಗ ಹಾಕಬೇಡ್ರಿ, ಅದರಲ್ಲಿರುವಂತ ಕ್ವಾಂಟಿಟಿ ಎಲ್ಲ ಅದು ತಿರುಗಿ ಸತ್ತು ಹೋಗ್ತದೆ. ಅದಕ್ಕಿಂತ ಕೈಲಿ ಜಜ್ಜಿ ಆ ಬ್ಯಾರಲ್ ನೀರಿನಾಗ ಹಾಕ್ರಿ, ಅದನ್ನೆಲ್ಲ ತಿರುಗಿಸ್ರಿ, ನೆಲ ಹಸಿ ಇರ್ಬೇಕು ಸರ್. ಅಂದ್ರೆ ಒಂದು 200 ಲೀಟರ್ ನೀರಿಗೆ ಒಂದು 20 ಗ್ರಾಮ್ ಕಲ್ಲಿಂಗ್ ಸಾಕು ಸಾಕು ಸಾಕು. ಇದನ್ನ ನೀವು ಸ್ಪ್ರೇ ಮಾಡಿದ ಒಂದ್ ದಿವಸಿನಾಗ ಒಂದ್ ಹುಳ ಉಳಿದಿಲ್ಲ ಸರ್. ಈ ಕಬ್ಬಿನ ಬುಡಕ ಹೌದು ಅದು ಬೇರೆ ಅಂತಕ್ಕೆ ಮಾಡ್ಬೇಕ್ರಿ ಸರ್. ಆದಷ್ಟು ಮಾಡಿ ಹೋಗ್ಲಿಕ್ಕೆ ಬರೋದಿಲ್ಲ ಆ ಮಾತು ಬೇರೆ ಒಪ್ಕೋತೀನಿ. ಹಸಿ ನೀವು ಟ್ರೆಂಚ್ದಾಗ ಬಿಡ್ಬಹುದು, ಆದ್ರೆ ಲಘು ತಗೊಳ್ಳೋದಿಲ್ಲ. ಆ ಬೇರೆ ಮ್ಯಾಲ ಬರ್ತಾವ್ರಿ, ಅಷ್ಟು ಬೇರೆ ಇರ್ತಾವ ಹುಳುಗಳು. ಅದಕ್ಕೆ ನಾವು ಬೇರಿನಿಂದನೇ ನಾವು ಇಳಿಸಿಬಿಟ್ಟಿವಿ ಅಂದ್ರೆ ಅದು ಬೆಕ್ಕದಲ್ಲಿ ಹೋಗ್ಲಿ ತಾನೇ ಇದಾಗ್ತದೆ ಸರ್. ನಾವು ಒಂದ್ ಸಲ ಈ ಸ್ಪ್ರೇ ಮಾಡಿದ್ರೆ ಮತ್ತೆ ಯಾವಾಗ ಮಾಡ್ಬೇಕು? ನೀವು ಒಂದು 20 ದಿವಸ ಬಿಡ್ರಿ ಸರ್. ಆಮ್ಯಾಗ ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾನ, ಈ ನೀವು ಹಿಂಗ ನಮ್ಗೆ ಗೊತ್ತಾಗೋದು ಬೇಡಪ್ಪ ನಾವು ರೊಕ್ಕ ಆಗ್ತದೆ ಹೋಗ್ತದ ಅಂತ ಅಂದ್ರೂ ಇನ್ನೊಂದು ಹೇಳ್ತೇವೆ. ನಮ್ಮ ಹಳ್ಳಿ ಮಂದಿ ಇದನ್ನ ಮಾಡ್ತಿದ್ರಿ ಸರ್, ಹಗ್ಗ. ನಾವು ಯೂಶುವಲಿ ಆಲಸ್ ಅಂತ ಹೇಳ್ತೇವೆ, ಕಲ್ನಾರು ಅಂತ ಹೇಳ್ತೇವೆ ನೋಡ್ರಿ ಸರ್. ಉದ್ದ ಉದ್ದ ರೆಕ್ಕಿ ಇರ್ತಾವ್ರಿ ಸರ್, ಒಂದು 8-10 ರೆಕ್ಕಿ ಕೊಯ್ಕೊಂಡು ಬರೋದ್ರಿ ಒಂದು ಬ್ಯಾರಲ್ದೊಳಗೆ. ಅವನು ಅವಳು ಚೇಳು ಜಜ್ರಿ ಇಲ್ಲಾರ ಹೆಚ್ಚಿ ಅದನ್ನ ಅದ್ರೊಳಗಿಂದ ಲಾಳಿ ತೆಗೆದು ಅದ್ರೊಳಗೆ ಹಾಕ್ರಿ. ಇದನ್ನೊಂದು 15 ದಿವಸ ಕೊಳಸ್ರಿ, ಒಂದು 5 ದಿವಸದಾಗ ಒಂದು 2-3 ಸಲ ತಿರುರಿ. 15 ದಿವಸ ಆದ್ಮೇಲೆ ನೆಲ ಹಸಿ ಇರಬೇಕು, ಇದನ್ನ ಅದನ್ನ ತುಂಬಿಕೊಡ್ರಿ, ಹೊಡೀರಿ ಸರ್. ಇದಕ್ಕೂ ಒಂದು ಹುಳ ಉಳಿದಿಲ್ಲ. ನೀವು ಎರಡು ರೀತಿಯಿಂದ ಯಾವ್ದನ್ನು ಮಾಡ್ರೂ ನಮಗೆ ಇದದ ಸರ್. ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರೇ, ಇವತ್ತು ನಾವು ಈ ನೈಸರ್ಗಿಕ ಕೃಷಿಯ ಕುರಿತು ಸಾಕಷ್ಟು ವಿಷಯಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ಇದರ ಮುಂದಿನ ಭಾಗವನ್ನು ಮತ್ತೆ ನಾವು ನಾಳೆ ಮುಂದುವರೆಸೋಣ ಅಂತ. ನಮಸ್ಕಾರ. ನಮಸ್ಕಾರ ಸರ್. ನೈಸರ್ಗಿಕ ಕೃಷಿ ಈ ಬಗ್ಗೆ ಇಷ್ಟೋ ತನಕ ಗೋಕಾಕ್ ತಾಲೂಕು ಕುಂದರಿಗಿ ಗ್ರಾಮದ ರೈತರಾದ ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಅವರೊಂದಿಗೆ ಕುಮಾರ್ ಅಗಡಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನದ ಮುಂದಿನ ಭಾಗವನ್ನ ನಾಳಿನ ಕೃಷಿರಂಗದೊಳಗ ಕೇಳಬಹುದು. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗಿ ಪದ. ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಗೀಗೆ ಪದ ಕೇಳಿದಿರಿ. ಇನ್ನು ಮುಂದೆ ಶಿರೋಳದ ಈರಪ್ಪ ಸಣ್ಣದ್ಯಾಮಪ್ಪ ಮನಸ್ಸಿಗೆ ಹಾಗೂ ಸಂಗಡಿಗರಿಂದ ಒಡಬುಗಳು. ವೀರ ಶರ್ಪ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಗದಂ. ಆಹಾ ವೀರ ಆಹಾ ಶರ್ಪ ಬ್ರಹ್ಮನು ಗಣವೆಂಬಿರಿ, ಬ್ರಹ್ಮನು ಗಣವಲ್ಲ, ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು, ಕಮಲವು ಗಣವೆಂತೆಂಬಿರೆಯ, ಕಮಲವು ಗಣವಲ್ಲ, ಕಮಲವು ಕೆಸರಿನಲ್ಲಿ ಹುಟ್ಟಿತು, ಕೆಸರು ಗಣವೆಂತೆಂಬಿರಿ, ಕೆಸರು ಗಣವಲ್ಲ, ಕೆಸರು ನೀರಿನಲ್ಲಿ ಹುಟ್ಟಿತು, ನೀರು ಗಣವೆಂತೆಂಬಿರಿ, ನೀರು ಗಣವಲ್ಲ, ನೀರು ಸಮುದ್ರದಲ್ಲಿ ಹುಟ್ಟಿತು. ಆಹಾ ವೀರ ಆಹಾ ಶರ್ಪ ಸಮುದ್ರವು ಗಣವೆಂತೆಂಬಿರಿ, ಸಮುದ್ರವು ಗಣವಲ್ಲ, ಸಮುದ್ರವು ಅಗಸ್ತ ಮುನಿಗೆ ಕುಡಿಯಲು ಸಾಲವಾಗಿ ಹೋಗಿತ್ತಯ್ಯ. ಆಹಾ ವೀರ ಆಹಾ ಶರ್ಪ ಅಗಸ್ತ ಮುನಿಯು ಗಣವೆಂತೆಂಬಿರಿ, ಅಗಸ್ತ ಮುನಿಯು ಗಣವಲ್ಲ, ಅಗಸ್ತ ಮುನಿಯು ಕುಂಭದಲ್ಲಿ ಹುಟ್ಟಿದನು, ಕುಂಭವು ಗಣವೆಂತೆಂಬಿರಿ, ಕುಂಭವು ಗಣವಲ್ಲ, ಕುಂಭವು ಭೂಮಿಯಲ್ಲಿ ಹುಟ್ಟಿತು, ಭೂಮಿಯು ಗಣವೆಂತೆಂಬಿರಯ್ಯ, ಭೂಮಿಯು ಗಣವಲ್ಲ, ಭೂಮಿಯು ಆದಶೇಷನ ಹೆಡೆಗೆ ಸಾಲದಾಗಿ ಹೋಗಿತ್ತು. ಆಹಾ ವೀರ ಆಹಾ ಶರ್ಪ ಆದಿಶೇಷನು ಗಣವೆಂತೆಂಬಿರಿ, ಆದಿಶೇಷನು ಗಣವಲ್ಲ, ಆದಿಶೇಷನು ನಮ್ಮ ಪಾಲ. ಆಹಾ ವೀರ ಆಹಾ ಶರ್ಪ ಆದಿಶೇಷನು ನಮ್ಮ ಭೂಮಿಗೆ ಸಾಲದಾಗಿ ಹೋಗಿದ್ದನಯ್ಯ. ಆಹಾ ವೀರ ಆಹಾ ಶರ್ಪ ಪಾರ್ವತಿಯು ಗಣವೆಂತೆಂಬಿರಿ, ಪಾರ್ವತಿಯು ಗಣವಲ್ಲ, ಪಾರ್ವತಿ ದೇವಿಯು ನಮ್ಮ ಪರಮೇಶ್ವರನ ಎಡೆ ತೊಡೆಯ ಗುರ್ತು ಬಿಟ್ಟು ಬಲ ತೊಡೆಯ ಗುರ್ತು ಅರಿಯಳು. ಆಹಾ ವೀರ ಆಹಾ ಶರ್ಪ ನಮ್ಮ ಪರಮೇಶ್ವರನು ಗಣವೆಂತೆಂಬಿರಿ, ನಮ್ಮ ಪರಮೇಶ್ವರನು ಗಣವಲ್ಲ, ನಮ್ಮ ಪರಮೇಶ್ವರನು ತನ್ನ ಭಕ್ತನಾದ ಬಸವಣ್ಣನೆಯದೊಳಗೆ ಅಡಗಿದ್ದನೆಂದು ವೇದಗಳು ಸಾರುತ್ತವೆ ಎಂದಾತ ನಮ್ಮ ಶಿರೋಳದ ವೀರಭದ್ರ ಕಡೆಯಿಂದ. ವೀರ ಆ ಶರ್ಪ ಆ ವೀರ ಆ ಶರ್ಪ ಶಿವನೊಡನೆ ವಿರೋಧ ತಾಯ ಸರಸಿಜೋದ್ಭವನು ತನ್ನ ಶಿರವಂ ಕಳೆದುಕೊಂಡ ಪರಿಯಂಪ ಹೇಳುವೆನು ಸದ್ಭಕ್ತ ಜನಗಳು ನೀವು ಕೇಳಿರಿ. ಆ ವೀರ ಆ ಶರ್ಪ ಬ್ರಹ್ಮನಿಗೆ ಅಹಂಕಾರ ಹೆಚ್ಚಿ ಪರಬ್ರಹ್ಮ ಮೂರ್ತಿಯಾದ ಶಂಕರನು ದೇವರಲ್ಲದೆ ಅನ್ಯ ದೇವರಿಲ್ಲವೆಂಬುದನ್ನರಿದೆ, ತಾನೇ ಪರಬ್ರಹ್ಮ ಸ್ವರೂಪನೆಂದು ಹೇಳಿಕೊಳ್ಳುತ್ತಾ ತನ್ನ ಸಭಾಸ್ಥಾನದಲ್ಲಿ ಎಲ್ಲ ಈ ಸುರಮುನಿಗಳೇ ಅಷ್ಟಿತ್ಪಾದಕರೇ ದೇವಾನುದೇವತೆಗಳೇ ಸೃಷ್ಟಿಕರ್ತನು ನಾನು, ಸ್ಥಿತಿಕರ್ತನು ನಾನು, ಲಯಕರ್ತನು ನಾನು, ಈ ಭುವನ 14 ಲೋಕಗಳಿಗೂ ನಾನೇ ಒಡೆಯನು, ಆ ಶಿವನು ನನ್ನ ಸೇವಕನು, ಅಚ್ಯುತನು ಎನ್ನ ತತ್ತಾಳು, ಯಜ್ಞಪತಿಯಾದ ದೇವೇಂದ್ರನು ನನ್ನ ತತ್ತು ಸೇವಕನು. ಈ ರೀತಿ ಹೇಳಿಕೊಳ್ಳುತ್ತಾ ಅಗ್ನಿರ್ಮುಖೆ ಬ್ರಹ್ಮಶಿರೆ ರುದ್ರದ ಲಾಟೆ ವಿಷ್ಣು ಹೃದಯ ಎಂಬ ಗಾಯತ್ರಿ ಮಂತ್ರ ಸ್ವರೂಪ ನಾನು, ಅಂದರೆ ಆ ಪರಬ್ರಹ್ಮವು ಎನ್ನ ಶಿರಸ್ಸಿನಲ್ಲಿ ಪುಟ್ಟಿತು, ರುದ್ರಾವತಾರವು ಎನ್ನ ಲಲಾಟದಲ್ಲಾಯಿತು, ವಿಷ್ಣು ಎನ್ನ ಹೃದಯ ಕಮಲದಲ್ಲಿ ಹುಟ್ಟಿದನು. ಸಮಸ್ತ ಜ್ಞಾನಗಳು ಎನ್ನ ಮಾನಸ ಪುತ್ರಿಂದ ಹುಟ್ಟಿದ್ರು, ಮೆಕ್ಕುಳಿದ ನರ ಸುರ ಖಗ ಮೃಗ ಪಶು ಪಕ್ಷಿಯಾಗಿ ಇರುವ 84 ಜೀವರಾಶಿಗಳೆಲ್ಲವೂ ಎಣ್ಣಿಂದಲೇ ಹುಟ್ಟಿದವು. ಆದ ಕಾರಣ ನಾನೇ ಸೃಷ್ಟಿಕರ್ತ, ನಾನೇ ಸ್ಥಿತಿಕರ್ತ, ನಾನೇ ಲಯಕರ್ತ. ಈ ರೀತಿ ಕೈಗಳಿಸಿರುವುದನ್ನು ಕಂಡು ಆಗ ವಿಷ್ಣು ಹೇಳುತ್ತಾನೆ, ಎಲ ಎಲ ಓಮದಾಂಧನಾದ ಮಂಕುಮತಿ ಹೀನಾದ ಬ್ರಹ್ಮನೇ, ಈ ರೀತಿಯಾಗಿ ಶಂಕರನನ್ನು ನಿಂದಿಸಿ ನುಡಿಯುವುದು ತರವಲ್ಲ, ನಿನ್ನ ಮಾತುಗಳು ಬೆಕ್ಕಿಗೆ ಇರು ನಿಂದಿಸಿದಂತಾಗೋದು. ಆ ಮುಕ್ಕಣ್ಣ ಮಹಾದೇವರೆಲ್ಲ ನಿನ್ನ ತತ್ವ ಸೇವಕರಾದರೆ ಬಾಳೆ ಬಿದಿರು ಏಡಿ ಚೇಳು ಇವು ಮರಣ ಕೊಡುವ ಕಾಲಕ್ಕೆ ಫಲವನ್ನು ಕೊಡುವಂತೆ ನಿನ್ನ ಮರಣ ಸಮೀಪಿಸಿದ ಕಾರಣ ಈ ದುಷ್ಟವಾಕ್ಯಗಳನ್ನು ಆಡುತ್ತೀವಿ. ಶಿರೋಳದ ಈರಪ್ಪ ಸಣ್ಣದ್ಯಾಮಪ್ಪ ಮೆಣಸಿಗೆ ಹಾಗೂ ಸಂಗಡಿಗರಿಂದ ಒಡಬುಗಳನ್ನು ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು.